ಏನು ಸರ್? ಯುವಕರು ಸಾಲಿ ಓದೋ ಹುಡುಗರೇ ಇರ್ಬೋದು, ಓದ್ಲಾರ್ದವ್ರು ಇರ್ಬೋದು, ಯಾರೇ ಇರ್ಬೋದು, ಅವರಿಗೆ ಹೊಲದಲ್ಲಿ ಕೆಲಸ ಮಾಡಲು ಆಸಕ್ತಿ ಕಮ್ಮಿ ಆಗ್ತಾ ಇದೆ ಅಂತ. ಹೊಲದಲ್ಲಿ ಮಾಡೋದಲ್ಲ ಸರ್, ಸ್ಕೂಲಲ್ಲಿ ಓದ್ಬೇಕಂತ ಇರುತ್ತೆ. ಹೊಲದಲ್ಲಿ ಬಿಸಿಲಲ್ಲಿ ಮಾಡಲ್ಲ ಸರ್. ಮಾಡಲ್ಲ? ಮಾಡಲ್ಲ ಸರ್. ಅವರು ಕೃಷಿ ಕಡೆ ಬರೋದು ಕಡಿಮೆ ಆಗಿದೆ. ಕಡಿಮೆ ಸರ್. ಈಗ ನೀವು ಈಗ ಹೊಲದಲ್ಲಿ ಕೆಲಸ ಮಾಡ್ತೀರ, ನಿಮ್ಮ ನಂತರದಲ್ಲಿ ಮುಂದಿನ ತಲೆಮಾರು ಕೃಷಿಯಲ್ಲಿ ತೊಡಗಿಕೊಳ್ಳೋದು ತುಂಬ ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗುತ್ತಾ? ಕಡಿಮೆ ಆಗತ್ತೆ ಸರ್, ಕಡಿಮೆ. ಈಗ ಮತ್ತೆ ಅನಿವಾರ್ಯವಾಗಿ ಭೂಮಿನೇ ಅಂತಿಮ ಅನ್ನೋದಾದ್ರೆ ಅವ್ರಿಗೆ ಆಸಕ್ತಿ ಬರುವಂತದ್ದು ಏನಾದ್ರೂ ಮಾಡ್ಲೇಬೇಕಲ್ಲ. ಈ ತರದ ಏನಾದ್ರೂ ಚಟುವಟಿಕೆ ನಡೀತದೆಯಾ? ಇಲ್ಲ ಸರ್, ನಡೀತದೆ. ಈಗ ನಿಮ್ಮ ಕುಟುಂಬಗಳಲ್ಲಿ ನಾಳೆ ನಿಮ್ಮ ಮಕ್ಕಳಿಗೆ ಇದು ಮುಖ್ಯ, ಈ ಕೃಷಿ ಬಗ್ಗೆ, ಕೃಷಿಯಲ್ಲಿ ತೊಡ್ಕೊಳ್ಳೋದ್ರ ಬಗ್ಗೆ ಆ ಥರದ ಒಂದು ಭಾವನೆಗಳನ್ನು ಮೂಡಿಸುವಂಥ ಕೆಲಸಗಳು ಆಗ್ತಾ ಇದಾವೆ ಹೇಗೆ? ಇಲ್ಲ ಸರ್, ಅವರು ಬೇರೆ ಓದ್ತಾರೆ ಸರ್, ಅವರು ಮೆಡಿಕಲ್ ಓದ್ತಾನ್ರಿ. ಇದನ್ನು ಐ ಟಿ ಐ ಮಾಡ್ತಾನೆ ಸರ್. ಐ ಟಿ ಐ ಮಾಡ್ತಾ ಇದ್ದಾರೆ. ಇನ್ನೊಬ್ರು ಒಬ್ಬತ್ತ ಮೆಡಿಕಲ್ ಓದ್ತಾನೆ. ಮೆಡಿಕಲ್ ಅಂದರೆ ಎಂ ಬಿ ಬಿ ಎಸ್? ಇಲ್ಲ ಸರ್, ಇದು ಪ್ಯಾರಾಮೆಡಿಕಲ್. ಪ್ಯಾರಾಮೆಡಿಕಲ್ ಪ್ಯಾರಾಮೆಡಿಕಲ್. ಓಹೋ. ಸೊ ಅವರು ಈಗ ಆ ಥರದ ಕ್ಷೇತ್ರಗಳಲ್ಲಿ ಹೋಗ್ತಾರೆ. ಹ್ಞೂ ಸರ್. ಅವ್ರಿಗೆ ಏನಾದರೂ ಸಣ್ಣ ಪುಟ್ಟ ಕೃಷಿಯಲ್ಲಿ ಬಂದು ನಿಮ್ಮ ಜೊತೆ ಕೆಲಸ ಮಾಡೋದು, ಸಹಾಯ ಮಾಡೋದು? ಇಲ್ಲ ಸರ್, ಅದು ಮಾಡಲ್ಲ ಸರ್. ಮಾಡೋದೇ ಮಾಡ. ಸರಿ ಸರಿ ಸರಿ, ಒಳ್ಳೆಯದು ಫಕೀರ್ಗಡ್ ಅವರೇ. ನಮ್ಮ ಇವತ್ತಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಕೃಷಿ ಅನುಭವ ಕುರಿತು ಫಕೀರಗೌಡ ಮಾಲಿ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ಕೃಷಿ ಗೀತೆಗಳು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು.